32,000 to 40,000 rupees. ಎರಡನೇ ವರ್ಗ 1,000 24,000 to 33,000 rupees. ಅಕ್ಕಿ ಸ್ಥಳೀಯ ಕ್ವಿಂಟಾಲಿಗೆ 4,600 to 5,400 rupees. ಕಟ್ಟಾ ಸಾಂಬಾರ್ ಕ್ವಿಂಟಾಲಿಗೆ 3,500 to 4,500 rupees. IR8 ಕ್ವಿಂಟಾಲಿಗೆ 3,800 to 4,500 rupees. ಭತ್ತ ಆಮದು ಕ್ವಿಂಟಾಲಿಗೆ 2,350 to 2,500 rupees. ಬೆಲ್ಲ ಆಮದು ಹಳದಿ ಕ್ವಿಂಟಾಲಿಗೆ 4,650 to 5,200 rupees. ಕೆಂಪು ಬೆಲ್ಲ ಕ್ವಿಂಟಾಲಿಗೆ 4,500 to 5,000 rupees. ಕಪ್ಪು ಬೆಲ್ಲ ಕ್ವಿಂಟಾಲಿಗೆ 5,000 to 5,500 rupees. ಮೆಣಸು ಕ್ವಿಂಟಾಲಿಗೆ 17,000 to 24,000 rupees. ಕಾಳುಮೆಣಸು ಕ್ವಿಂಟಾಲಿಗೆ 13,500 to 67,000 rupees. ಗೇರುಬೀಜ ಕಚ್ಚಾ ಕ್ವಿಂಟಾಲಿಗೆ 12,800 to 14,000 rupees. ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 4,800 to 6,500 rupees. ಕದಳಿ ಬಾಳೆ ಕ್ವಿಂಟಾಲಿಗೆ 5,500 to 7,000 rupees. ಗಾಳಿಬಾಳೆ ಕ್ವಿಂಟಾಲಿಗೆ 6,000 to 6,500 rupees. ನೇಂದ್ರಬಾಳೆ ಕ್ವಿಂಟಾಲಿಗೆ 7,000 to 8,000 rupees. ಇವು ಮಂಗಳೂರಿನ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕೆಲವು ಉತ್ಪನ್ನಗಳ ಇಂದಿನ ಧಾರಣೆಗಳು. ಪ್ರಿಯ ಕೇಳುಗರೆ, ನನ್ನ ರಾಗತಾನ ಪಲ್ಲವಿ ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ. ಸಾಮಾಜಿಕವಾಗಿ ಹಿಂದೆ ಇಂತಹ ಮಧುರ ಸಂಬಂಧವನ್ನು ಕಾಣಬಹುದಾಗಿದ್ದು ಪ್ರತಿಯೊಂದು ಕಾರ್ಯಕ್ರಮಗಳಲ್ಲೂ ಎಷ್ಟೊಂದು ಭಾವಬಂಧನಗಳಿದ್ದುದು ಒಂದು ಅದೇ ನಮಗೆ ಹೆಮ್ಮೆ. ಈಗಲೂ ಅಲ್ಲೊಂದು ಇಲ್ಲೊಂದು ಇಂತಹ ನಡೆ ನೋಡಿದಾಗ ಕಣ್ಣು ತುಂಬಿ ಬರುತ್ತದೆ. ಬಳ್ಳೆಗಾರ ಚೆನ್ನಯ್ಯ ಬಾಗಿಲಿಗೆ ಬಂದಿಗೆನು ಒಳಗೆ ಬರಲಪ್ಪಣೆಯ ದೊರೆಯೇ. ಪ್ರತಿ ಸೋಮವಾರ ಮಧ್ಯಾಹ್ನ 1:30 ನನ್ನ ರಾಗ ತಾನ ಪಲ್ಲವಿ ಕೇಳಿ. ನನ್ನ ರಾಗ ತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30. ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30. ಇಂದು ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ ಗಿರಿಜಾ ಕಲ್ಯಾಣ ಕುಮಾರ ವಿಜಯ ನಡೆಸಿಕೊಡುತ್ತಾರೆ. ಸುರತ್ಕಲ್ ತಡಂಬೈಲಿನ ಶ್ರೀ ದುರ್ಗಾಂಬ ಮಹಿಳಾ ಯಕ್ಷಗಾನ ಮಂಡಳಿಯ ಸದಸ್ಯರು. ಎಂದೇನು ಚಿಕ್ಕ ಬಾಲಕನೊಬ್ಬನನ್ನು ಕೂಡಿಕೊಂಡು ದೇವೇಂದ್ರ ನನ್ನನ್ನು ಹೋರಾಟಕ್ಕೆ ಆಹ್ವಾನಿಸುತ್ತಾ ಇದ್ದಾನಂತೆ. ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಇಂದು ರಾತ್ರಿ 9:30. ಪ್ರೀತಿದ ಶ್ರೋತೃಲೆ, ಚಾವಡಿ ಕಟ್ಟೆ ವಾರದ ಪಟ್ಟಾಂಗ ಪ್ರತಿ ಶನಿವಾರ ರಾತ್ರಿ 8:30. ಅತಿತ್ತೆ ಈತ ಜನಪುರ ಇಪ್ಪನಗ ಮಾಮಣ್ಣಗೆ ಎಂಚ ಅಲ್ಪ ಅದು ಮುರಣಿಯಾತೆ ಒಂದು ಜಾತ್ರೆಗೆ ಪೋದು ಮಾಮಣ್ಣ ಎಂಕ್ಲಿಗೆ ತಿಕ್ಕಂದೆ ಆತು ಪುರ ವಿಷಯ ಅದಿತ್ತು ಕುಸುಮಕ್ಕ ಎರಡ ಪನ್ನರ ಬಲ್ಲಿ ಬಂದಿತ್ತಿರಾರ ಹೆಂಗ್ ಕಾಣಲ ಗೊತ್ತಾತುಂಡು ಆರೇ ಮನದಾನಿ ಬಾಯಿ ಬಿಡ್ತೇರು ಏರೆಗಲ ಪನ್ನೊಡ್ಸಿ ಪಂದು ಅಂದ ಅದೇ ಯಾನೆ ಐದೊಂಜಿ ಪಾಠ ಕಲ್ತೆ ಯಾನೇ ಪಣ್ಣಾಗ ನನ್ನ ಒಳ್ಳಾಂಡ ಇಂಚ ಬಾರಿ ಜಿಮಿ ಜಿಮಿ ಜಿಮಿ ಜನ ಕುಳ್ಳು ಇತ್ತು ನಡೆ ಪೋಂಡ ಒಡುಂಬೆ ಪಂಡು ನಾನು ಅಳಾ ತತ್ತುಂಡ ಮುಲ್ಪ ಬತ್ತು ಉಂತೋಣುವೆ ಅಂದ್ ಕೇನ್ಲೆ ಪ್ರತಿ ಶನಿವಾರ ರಾತ್ರಿ 8:30 ಚಾವಡಿ ಕಟ್ಟೆ ವಾರದ ಪಟ್ಟಾಂಗ ಅಮರ ಮಧುರ ಪ್ರೇಮ ನೀ ಬಾಬೇಗ ಚಂದಮಾಬೇಗ ಚಂದಮಾ. ಆತ್ಮೀಯ ಕೇಳುಗರೆ, ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ. ಕಾಡು ನೋಡಬಹುದೇ ಸವಿತೆಯೊಡನೆ ಬಂದೆ. ಪ್ರತಿ ಶನಿವಾರ ಮಧ್ಯಾಹ್ನ 1:30 ಕನ್ನಡದ ಹಳೆಯ ಚಿತ್ರಗೀತೆಗಳನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600. ನೀ ನೀಟಿದ ನೆನಪೆಲ್ಲವು ಎದೆ ತುಂಬಿ ಹಾಡಾಗಿದೆ. ಅಮರ ಮಧುರ, ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ. ಮಧುರ ಮಧುರವಿ ಮಂಜುಳ ತಾನ, ಮಧುರ ಮಧುರವೇ